ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಸಂಜೆಯ ಪ್ರಸಾರವನ್ನು ಇದೀಗ ಆರಂಭ ಮಾಡುತ್ತಿದ್ದೇವೆ. ಸಮಯ ಆಗಿದೆ 5:30:20. ನಿಲಯದ ಸಂಜೆಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳತಿ ನಿರ್ಮಲಾ. ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಕೃಷಿರಂಗ ಕೆಳಗರೆ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಚೆಂಡು ಹೂವಿನ ಬೇಸಾಯ ಕುರಿತು ಸಂದರ್ಶನ. ಮೊದಲಿಗೆ ಜಾಹೀರಾತು. ಉದ್ಯೋಗವಾಣಿ. ನನ್ನ ಹೆಸರು ನಿತೇಶ್ ಅಂತ. ನಾನು SLC ಪಾಸ್ ಆದ ನಂತರ 2016 GTTC ದಾಂಡೇಲಿಯಲ್ಲಿ ಡಿಪ್ಲೊಮಾ ಕೋರ್ಸ್ ಪಡೆದಿದ್ದೇನೆ. ಈಗ KSB ಪಂಪ್ ಪುಣೆಯಲ್ಲಿ ವರ್ಷಕ್ಕೆ 400,000 ಕೆಲಸದಲ್ಲಿ ಸೇರಿದ್ದೇನೆ. ನೀವು ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಹಿಂದೆ GTTC ಸೇರಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳಿ, ಚೆಂಡು ಹೂವಿನ ಬೇಸಾಯ ಕುರಿತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಬಾಲಾಜಿ ಎಸ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾ ಬಾಲಾಜಿ ಕುಲಕರ್ಣಿ ಅವರೇ. ನಮಸ್ಕಾರ. ಚೆಂಡು ಹೂವು ನಮ್ಮ ಮುಖ್ಯವಾದಂಥ ಒಂದು ಹೂವಿನ ಬೆಳೆ. ಹೌದು. ಈ ಒಂದು ಬೆಳೆಯನ್ನು ನಮ್ಮ ರೈತ ಬಾಂಧವರು ಬಹಳ ಹಿಂದಿನಿಂದಲೂ ಕೂಡ ಬೆಳ್ಕೊಂಡು ಬರ್ತಾ ಇದ್ದಾರೆ. ಈಗೀಗ ಇದರ ಪ್ರಾಮುಖ್ಯತೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿದರೆ ತಪ್ಪಾಗಲಾರದು. ತಾವಿವತ್ತು ಈ ಚೆಂಡುವಿನ ಒಂದು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ಮೊದಲಿಗೆ ಈ ಚೆಂಡು ಹೂವಿನ ಬೆಳೆಯ ಒಂದು ಪರಿಚಯ ಮಾಡಿಕೊಡ್ತೀರಾ? ಹಾಂ, ಇತ್ತೀಚೆಗೆ ನಮ್ಮ ದೇಶದಲ್ಲಿ ಬಹಳಷ್ಟು ಹೂಗಳನ್ನು ಬೆಳೆಸ್ತಾ ಇದ್ದೀವಿ, ಹಾಗೆ ಬೆಳೆಸ್ತಾನೂ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಮೊದಲು ನಾವು ನಮ್ಮ ದೇಶದಲ್ಲಿ ಈ ಮಲ್ಲಿಗೆಯನ್ನು ಹೆಚ್ಚಾಗಿ ಬೆಳೆಸ್ತಾ ಇದ್ವಿ. ಈಗ ಇತ್ತೀಚೆಗೆ ನಮಗೆ ಈ ಚೆಂಡು ಹೂ ಬಹಳ ಪ್ರಾಮುಖ್ಯತೆಯನ್ನು ಪಡಿತಕ್ಕಂಥ ಒಂದು ಪುಷ್ಪ ಆಗಿದೆ. ಇದು ಮೂಲತಃ ನಮ್ಮ ದೇಶದಲ್ಲ, ಇದು ಮೂಲತಃ ಮೆಕ್ಸಿಕೋ ದೇಶದ್ದು. ಅಸ್ಟರೇಸಿ ಕುಟುಂಬಕ್ಕೆ ಸೇರಿದಂಥ ಒಂದು ಪುಷ್ಪ. ಆದರೆ ಇವತ್ತು ನಾವು ಇದು ನಮ್ಮ ದೇಶದೇ ಹೂ ಅಂತ ಹೇಳಿ ತಿಳ್ಕೊಂಡು ಆ ರೀತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಇದನ್ನು ಬೆಳೆಸ್ತಾ ಇದ್ದೀವಿ, ಹಾಗೆ ಬಳಸ್ತಾನೂ ಇದ್ದೀವಿ. ಇದು ನಮ್ಮ ರಾಜ್ಯದ ಪ್ರಮುಖ ಹೂಗಳಲ್ಲಿ ಮಹತ್ವದಂಥ ಒಂದು ಹೂ. ಸರಿಸುಮಾರು 66,000 ಹೆಕ್ಟೇರ್ ಪ್ರದೇಶದಲ್ಲಿ ಇದರ ಕೃಷಿಯನ್ನು ಮಾಡಲಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ. ಇದು ದಿನೇ ದಿನೇ ಇದರ ಕ್ಷೇತ್ರ ವಿಸ್ತಾರ ಆಗ್ತಾ ಇದೆ, ಬೇಡಿಕೆಯಲ್ಲಿ ಗಣನೀಯ ಏರಿಕೆ ಕಾಣ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಅಂತಂದರೆ ಈ ಬೆಳೆಯನ್ನು ಸುಲಭವಾಗಿ ಬೇಸಾಯ ಮಾಡಬಹುದು. ಎರಡನೇದ್ದಂದರೆ ಇದು ಎಲ್ಲ ಹವಾಗುಣಕ್ಕೆ ಹೊಂದ್ಕೊಳ್ತಕ್ಕಂಥ ಒಂದು ಬೆಳೆ. ಮುಖ್ಯವಾಗಿ ಈ ಬೇಡಿಕೆ ಹೆಚ್ಚಾಗಿರಲಿಕ್ಕೆ ಇದರ ಉಪಯುಕ್ತತೆ ಕೂಡ ಬಹಳಷ್ಟು ಹೆಚ್ಚಾಗಿದೆ. ಹಾಗಾಗಿ ಈ ಚೆಂಡು ಹೂವು ನಮ್ಮ ದೇಶದಲ್ಲೂ ಕೂಡ ಇದು ನಮ್ಮ ದೇಶದ ಹೂವು ಅಂತ ತಿಳ್ಕೊಂಡು ನಾವು ಇವತ್ತು ಕೃಷಿಯನ್ನು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಈ ಚೆಂಡು ಹೂವನ್ನು ಯಾವ್ಯಾವ ಉದ್ದೇಶಗಳಿಗಾಗಿ ಉಪಯೋಗಿಸ್ತಾರೆ ಅಂತೀರಿ? ಹೌದು, ಈಗ ಬಿಡಿ ಹೂಗಳನ್ನು, ಈ ಚೆಂಡು ಹೂವನ್ನು ಬಿಡಿ ಹೂಗಳನ್ನು ಹಾರ ತಯಾರಿಸಲಿಕ್ಕೆ ಉಪಯೋಗಿಸ್ತಾರೆ. ಇತ್ತೀಚೆಗೆ ಮೊದಲೆಲ್ಲ ಬರೀ ಚಂಡಿಗೆ, ಚಂಡಿ ಅಂದರೆ ಕಾಳಿಕೆ ಅಥವಾ ದುರ್ಗೆ, ಈ ಉಳಿಗೆ ಮಾತ್ರ ಉಪಯೋಗಿಸ್ತಾ ಇದ್ವಿ, ಬಳಸ್ತಾ ಇದ್ವಿ. ಇವತ್ತು ಎಲ್ಲ ದೇವರ ಪೂಜೆಗೆ ಇದನ್ನು ಬಳಸುವಂಥ ಒಂದು ಪದ್ಧತಿ ಬಂದಿದೆ. ಇನ್ನು ಮುಖ್ಯವಾಗಿ ವೇದಿಕೆಯನ್ನು ಅಲಂಕಾರ ಮಾಡಲಿಕ್ಕೆ ಇದು ಹೆಚ್ಚಾಗಿ ಬಳಸಲಿಕ್ಕೆ ಬರ್ತಾ ಇದೆ. ಮೊದಲು ದಸರಾ ದೀಪಾವಳಿ ಮಾತ್ರ ಹಬ್ಬಗಳಲ್ಲಿ ಇದನ್ನು ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾ ಇದ್ರು, ಬಳಸ್ತಾ ಇದ್ರು. ಇದು ಆ ಸಮಯದಲ್ಲಿ ಇಡೀ ಸಸ್ಯವನ್ನೇ ಕಿತ್ತು, ಅಂದರೆ ಹೂವಿದ್ದಾಗ ಅಂಗಡಿ ಪೂಜೆ, ತುಳಸಿ ಪೂಜೆ, ಲಕ್ಷ್ಮೀ ಪೂಜೆ ಇತ್ಯಾದಿಗಳಲ್ಲಿ ಇವತ್ತು ಕೂಡ ಉಪಯೋಗಿಸ್ತಾ ಇದ್ದಾರೆ. ಇನ್ನು ಇದನ್ನು ಚೆಂಡು ಹೂವನ್ನ ಉದ್ಯಾನದಲ್ಲಿ, ಅಂದ್ರೆ ಗಾರ್ಡನ್ ಅಂತ ಹೇಳ್ತೀವಲ್ಲ, ಅಲ್ಲಿ ಕೂಡ ಅಲಂಕಾರಕ್ಕಾಗಿ ಹೆಚ್ಚಾಗಿ ಇದನ್ನ ಬಳಸ್ತಾ ಇದ್ದಾರೆ. ಮತ್ತು ಇನ್ನೊಂದು ಮುಖ್ಯವಾಗಿ ರೈತರು ಇದನ್ನ ಯಾಕೆ ಕೃಷಿ ಮಾಡಬೇಕು ಅಂತಂದ್ರೆ, ಈ ಜಮೀನದಲ್ಲಿರ್ತಕ್ಕಂತಹ ದುಂಡಾಣು ರೋಗಗಳು, ಅಂದ್ರೆ ನಾವು ನಿಮೆಟೋಡ್ಸ್ ಅಂತ ಏನ್ ಹೇಳ್ತೀವಲ್ಲ, ಅವುಗಳ ಒಂದು ನಿಯಂತ್ರಣಕ್ಕೆ ಈ ಚೆಂಡು ಹೂವನ್ನ ಬೆಳೆಯೋದು ಪರ್ಯಾಯ ಅಂತ ನಾವು ಹೇಳ್ತೀವಿ. ಇದರಲ್ಲಿ ಮುಖ್ಯವಾಗಿ ಆ ಚೆಂಡುವಿನ ಬೇರುಗಳಲ್ಲಿ ಒಂದು ರಸ ಬಿಡ್ತದೆ, ಅದರಿಂದಾಗಿ ಆ ದುಂಡಾಣುಗಳು ಆ ಜಮೀನಲ್ಲಿ ಕಡಿಮೆ ಆಗ್ತವೆ. ಇದಲ್ಲದೆ ಇನ್ನು ತರಕಾರಿ ಬೆಳೆಗಳಲ್ಲಿ ಅಥವಾ ಇನ್ನಿತರ ಬೆಳೆಗಳಲ್ಲಿ ಇದನ್ನ ನಾವು ಬಲೆ ಬಲೆಯಾಗಿ, ಅಂದ್ರೆ ಟ್ರಾಪ್ ಕ್ರಾಪ್ ಅಂತ ಹೇಳ್ತೀವಿ. ಹೌದೌದು. ಅಂದ್ರೆ ಬೇರೆ ಬೆಳೆಗೆ ಬರ್ತಕ್ಕಂತಹ ಕೀಟಗಳನ್ನ ಆಕರ್ಷಿಸುವಂತಹ ಒಂದು ಶಕ್ತಿ ಈ ಬೆಳೆಗಿದೆ. ಹಾಗಾಗಿ ಇದನ್ನ ಅಂತರ್ ಬೆಳೆಯಾಗಿ, ಈಗ ಮುಖ್ಯವಾಗಿ ನಮ್ಮಲ್ಲಿ ತರಕಾರಿ ಇರ್ಬೋದು ಅಥವಾ ಬಾಳೆ ಇರ್ಬೋದು, ಕಬ್ಬಿನಲ್ಲಿ ಕೂಡ ಈಗ ಮುಖ್ಯವಾಗಿ ಕಬ್ಬು ನಾಟಿ ಮಾಡುವಾಗ ಇದನ್ನ ಚೆಂಡು ಹೂವನ್ನ ಅಂತರ್ ಬೆಳೆಯಾಗಿ ಕೆಲವೊಬ್ಬ ರೈತರು ಬೆಳೆದು ಲಾಭವನ್ನು ಗಳಿಸ್ತಾ ಇದ್ದಾರೆ ಮತ್ತು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡಿತಾ ಇದೆ. ಅಂದ್ರೆ ಇದು ಹಲವಾರು ಉಪಯೋಗಗಳಿಗೂ ಕೂಡ ಬರುತ್ತೆ ಅಂತೀರಿ. ಹೌದು ಹೌದು ಹೌದು. ಇನ್ನು ಇದರ ಉಪಯೋಗ ಅಂತಂದ್ರೆ ಮುಖ್ಯವಾಗಿ ಈ ಹಾರ ತಯಾರು ಮಾಡೋದಲ್ಲದೇನೆ ಇದರಿಂದ ತೆಗಿತಕ್ಕಂತ ಬಣ್ಣ. ಇವತ್ತು ನಿಮ್ಗೆ ಗೊತ್ತಿದೆ ಮಾರ್ಕೆಟ್ನಲ್ಲಿ ಏನು ನಾವು ಆಹಾರ ಪದಾರ್ಥಗಳನ್ನ ತಿಂತಾ ಇದ್ದೀವಿ ಎಲ್ಲನೂ ಸಿಂಥೆಟಿಕ್, ಕೃತಕವಾದಂತಹ ಒಂದು ಬಣ್ಣ ಇದೆ. ಅದರಿಂದಾಗಿ ಬಹಳಷ್ಟು ರೋಗ ರುಜಿನಗಳು ಬರ್ತಾ ಇದಾವೆ. ಹಾಗಾಗಿ ಈ ನೈಸರ್ಗಿಕ ಬಣ್ಣವನ್ನ ಈ ಒಂದು ಚೆಂಡು ಹೂವಿನಿಂದ ತೆಗಿಬಹುದು. ಆ ತೆಗೆದಂತಹ ಬಣ್ಣವನ್ನ ಈ ಪೌಲ್ಟ್ರಿಯಲ್ಲಿ ಅಂದ್ರೆ ಕೋಳಿಗಳು, ಕೋಳಿಗಳ ಆಹಾರದಲ್ಲಿ ಇದನ್ನು ಬಳಸ್ತಾ ಇದ್ದಾರೆ. ಯಾಕಂತಂದ್ರೆ ಆ ತತ್ತಿ ಅಂತ ಏನಿರ್ತದಲ್ಲ ಎಗ್ಗು, ಅದರಲ್ಲಿ ಇರ್ತಕ್ಕಂಥ ಯೋಕ್ ಹಳದಿ ಕಲರ್ ಅದು ಜಾಸ್ತಿ ಆಗ್ತದೆ, ಆಕರ್ಷಕವಾಗುತ್ತದೆ. ಇದು ಹೂಗಳು ಔಷಧಿ ಗುಣ ಹೊಂದಿದಾವೆ. ಹಾಗಾಗಿ ಇದನ್ನ ರಕ್ತ ಶುದ್ಧೀಕರಣಕ್ಕಾಗಿ ಕಣ್ಣು ನೋವು, ಹುಣ್ಣು, ಕಿವಿ ನೋವು, ಮೂಲವ್ಯಾಧಿ ಮುಂತಾದವುಗಳಲ್ಲಿ ಕೂಡ ಈ ಗುಣಪಡಿಸಲಿಕ್ಕೆ ಇದನ್ನ ಬಳಸ್ತಾ ಇದ್ದಾರೆ. ಇನ್ನು ಇದಲ್ದೇನೆ ಹೂದಳಗಳನ್ನ ಅಂದ್ರೆ ಪೆಟಲ್ಸ್ ಅಂತ ಏನ್ ಹೇಳ್ತೀವಲ್ಲ, ಅದನ್ನ ಸೌಂದರ್ಯ ವರ್ಧಕಗಳ ತಯಾರಿಕೆಗಳಲ್ಲಿ ಕೂಡ ಇದನ್ನು ಬಳಸ್ತಾ ಇದ್ದಾರೆ. ಇನ್ನು ಇತ್ತೀಚೆಗೆ ಈ ಹೂವಿನಿಂದ ತೆಗೆದಂತಹ ಲುಟಿನ್ ಅಂತ ಒಂದು ಎಣ್ಣೆ ಇದೆ, ಆ ಪದಾರ್ಥವನ್ನ, ಆ ದ್ರಾವಣವನ್ನ ಬೇಕರಿ ಆಹಾರಗಳಲ್ಲಿ ತಯಾರಿಕೆಯಲ್ಲಿ ಕೂಡ ಇದನ್ನ ಬಳಸ್ತಾ ಇದ್ದಾರೆ. ಮತ್ತೆ ಅದಲ್ದೇನೆ ಡೈರಿ ಪದಾರ್ಥಗಳಲ್ಲಿ, ಹೈನುಗಾರಿಕೆ ಅಂತ ಏನ್ ಹೇಳ್ತೀವಲ್ಲ, ಆ ಪದಾರ್ಥಗಳಲ್ಲಿ ತಂಪು ಪಾನೀಯ, ಕೂಲ್ ಡ್ರಿಂಕ್ಸ್ ನಲ್ಲಿ, ಪೇಯಗಳಲ್ಲಿ ಇದನ್ನು ಹೆಚ್ಚಾಗಿ ಬಳಸ್ತಾ ಇದ್ದಾರೆ. ಇನ್ನು ಲುಟಿನ್ ಪೌಡರ್ ಅನ್ನ ಮಾಂಸಾಹಾರ ಪದಾರ್ಥಗಳಲ್ಲಿ, ಮೀಟ್ ಇರ್ಬೋದು, ಇನ್ನಿತರೆ ಒಂದು ಮಾಂಸಾಹಾರ ಪದಾರ್ಥಗಳಲ್ಲಿ ಕೂಡ ಇದನ್ನು ಹೆಚ್ಚಾಗಿ ಬಳಸುದುಂಟು. ಅದಲ್ದೇನೆ ಈ ಬೀಜದಲ್ಲಿರ್ತಕ್ಕಂಥ ಎಣ್ಣೆಯಿಂದ ಅದನ್ನ ಒಂದು ಶಕ್ತಿ ಇದೆ, ಅದಕ್ಕೆ ಈ ಮಾಸ್ಕಿಟೋ ರಿಪೆಲೆಂಟ್ ಅಂತ ಹೇಳ್ತೀವಿ, ಅಂದ್ರೆ ಸೊಳ್ಳೆಗಳನ್ನ ಓಡಿಸೋದು. ಈ ಸೊಳ್ಳೆ ಬತ್ತಿ ತಯಾರಿಕೆಯಲ್ಲಿ ಅಥವಾ ಲಿಕ್ವಿಡ್ ತಯಾರಿಕೆಯಲ್ಲಿ ಕೂಡ ಇದನ್ನು ಬಳಸ್ತಾ ಇದ್ದಾರೆ. ಇನ್ನು ಈ ಹೂವಿನಿಂದ ತೆಗೆದ ಬಣ್ಣದ ಪದಾರ್ಥಕ್ಕೆ ರಫ್ತು ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಇದಾವೆ. ಹಾಗಾಗಿ ಈಗ ನಮ್ಮ ನೆರೆ ರಾಜ್ಯದಂತಹ ತಮಿಳುನಾಡಿನಲ್ಲಿ ಈ ಉದ್ದಿಮೆ ಅಂದ್ರೆ ಎಣ್ಣೆ ತೆಗೆದು ಎಕ್ಸ್ಪೋರ್ಟ್ ಮಾಡೋದಾಗ್ಲಿ, ಬಣ್ಣ ತೆಗೆದು ಎಕ್ಸ್ಪೋರ್ಟ್ ಮಾಡೋದಾಗ್ಲಿ ಒಂದು ಬಹಳಷ್ಟು ಪ್ರಮಾಣದಲ್ಲಿ ಹರಡಿದೆ. ಸುಮಾರು 25-30,000 ಟನ್ಗಳಷ್ಟು ಚೆಂಡು ಹೂಗಳನ್ನ ಬಣ್ಣ ತೆಗೆಯಲಿಕ್ಕೆ ಕೂಡ ಬಳಸ್ತಾ ಇದ್ದಾರೆ. ಪ್ರತಿ ವರ್ಷ ಸುಮಾರು 10 ಕೋಟಿಗಿಂತ ಹೆಚ್ಚು ಮೌಲ್ಯದ ಚೆಂಡು ಹೂವಿನಿಂದ ತೆಗೆದ ಪದಾರ್ಥಗಳನ್ನ ನಮ್ಮ ದೇಶದಿಂದ ರಫ್ತು ಮಾಡ್ತಾ ಇದ್ದೀವಿ. ಹಾಗಾಗಿ ಇದರ ಉಪಯೋಗ ಬಹಳ ಇದೆ. ಇನ್ನು ಮುಖ್ಯವಾಗಿ ಈ ಚೆಂಡು ಹೂವು ಬೇಸಾಯಕ್ಕೆ ವಾತಾವರಣ ಹೇಗಿರಬೇಕು ಅಂತೀರಿ? ಹಾ, ಇದು ಬಹಳ ಮುಖ್ಯವಾದಂತಹ ಒಂದು ಪ್ರಶ್ನೆ. ಇದನ್ನ ಎಲ್ಲಾ ತರಹದ ವಾತಾವರಣದಲ್ಲಿ ನಾವು ಬೆಳೆಸಬಹುದು, ಹಾಗಾಗಿನೇ ಇದು ನಮ್ಮ ದೇಶದಲ್ಲಿ ಬಹಳಷ್ಟು ಪ್ರಚಲಿತ ಪಡಿತಾ ಇದೆ. ಆದ್ರೆ ಉಷ್ಣ ಹಾಗೂ ಸಮಶೀತೋಷ್ಣ ಪ್ರದೇಶ ಇದಕ್ಕೆ ಒಳ್ಳೇದು, ಈ ಬಹಳ ಚಳಿ ಇದ್ದಂತ ಪ್ರದೇಶ ಇದಕ್ಕೆ ಸೂಕ್ತ ಅಲ್ಲ. ಇನ್ನು ದಿನದ ಉಷ್ಣಾಂಶ 21-28 ಡಿಗ್ರಿ ಸೆಲ್ಸಿಯಸ್ ಹಾಗೂ ರಾತ್ರಿ ಉಷ್ಣಾಂಶ 18 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಈ ಬೆಳೆಗೆ ಬಹಳ ಉತ್ತಮ. ವಾತಾವರಣದ ಆರ್ದ್ರತೆ ಅಂದ್ರೆ ರಿಲೇಟಿವ್ ಹ್ಯುಮಿಡಿಟಿ ಅಂತ ಹೇಳ್ತೀವಲ್ಲ, ಅದು 60-65% ಇದ್ರೆ ಬಹಳ ಉತ್ತಮ. ಈ ಬೆಳೆಗೆ ಸಾಕಷ್ಟು ಬೆಳಕಿರಬೇಕು, ಅಂದ್ರೆ ನೆರಳಲ್ಲಿ ಬರುವುದಿಲ್ಲ, ಇದು ನೇರ ಬಿಸಿಲಿರಬೇಕು. ಬಟ್ ಹಿಪ್ಪುಗಟ್ಟುವಂತಹ ಚಳಿ ಇದ್ರೆ ಇದಕ್ಕೆ ಹಾನಿ ಆಗ್ತದೆ. ಅಂದ್ರೆ ಬಹಳಷ್ಟು ಚಳಿ ಇದ್ರೆ ತಡ್ಕೊಳ್ಳೋದಿಲ್ಲ. ಹಾಗಾಗಿ ನಾರ್ತ್ ಇಂಡಿಯಾದಲ್ಲಿ ಸ್ವಲ್ಪ ಇದನ್ನ ಕಡಿಮೆ ಬೆಳೀತಾರೆ, ಆದ್ರೆ ಬಳಸ್ತಾರೆ, ಜಾಸ್ತಿ ಬೆಳೆಸ್ತಾರೆ, ಬೆಳೆಯೋದು ಸ್ವಲ್ಪ ಕಷ್ಟ ಇದೆ ಅಲ್ಲಿ. ಇನ್ನು ಇದಕ್ಕೆ ಮುಖ್ಯವಾಗಿ ಅಂದ್ರೆ ಯಾವ ಕಾಲದಲ್ಲಿ ನಾಟಿ ಮಾಡಬೇಕು, ಅಂದ್ರೆ ಯಾವ್ಯಾವ ತಿಂಗಳಲ್ಲಿ ಮಾಡ್ಕೋಬಹುದು? ಹೌದು, ಇದನ್ನ ವರ್ಷ ಪೂರ್ತಿಯಾಗಿ ಬೆಳೀಲಿಕ್ಕೆ ಬರ್ತದೆ. ಆದ್ರೆ ಮೂರು ಏನು ಸೀಸನ್ ಇದಾವಲ್ಲ, ಒಂದೇದ್ದು ಜೂನ್ ಜುಲೈದಲ್ಲಿ, ಅಂದ್ರೆ ನಾವು ಖರೀಫ್ ಅಂತ ಹೇಳ್ತೀವಿ, ಆ ಒಂದು ಸಮಯದಲ್ಲಿ ಹೆಚ್ಚಿನ ಇಳುವರಿಯನ್ನ ನಾವು ಪಡಿಬಹುದು. ಅದಲ್ಲದೆ ಎರಡನೇದ್ದು ಅಂದ್ರೆ ಅಕ್ಟೋಬರ್ ನವೆಂಬರ್ ನಲ್ಲಿ ಕೂಡ ಇದನ್ನ ಪ್ರಾರಂಭ ಮಾಡಬಹುದು. ಮತ್ತು ಮೂರನೇದ್ದು ಅಂದ್ರೆ ಜನವರಿ ಫೆಬ್ರವರಿ ತಿಂಗಳಲ್ಲಿ ಕೂಡ ಇದನ್ನ ಪ್ರಾರಂಭ ಮಾಡೋದ್ರಿಂದ ಹೆಚ್ಚಿನ ಒಂದು ಗುಣಮಟ್ಟ ಮತ್ತು ಇಳುವರಿಯನ್ನ ಪಡಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಈ ಚೆಂಡು ಹೂವಿನ ಒಂದು ಬೇಸಾಯಕ್ಕೆ ಮಣ್ಣು ಯಾವ ರೀತಿ ಇದ್ರೆ ಒಳ್ಳೇದು ಅಂತ? ಹಾ, ಈ ಬೆಳೆಯನ್ನ ಎಲ್ಲಾ ರೀತಿಯ ಮಣ್ಣಿನಲ್ಲಿ ಬೆಳೆಸಬಹುದು. ಆದ್ರೆ ಫಲವತ್ತಾದಂತಹ, ನೀರು ಬಸಿದು ಹೋಗುವಂತಹ ಕೆಂಪು ಮಿಶ್ರಿತ ಗೋಡು ಮಣ್ಣು ಅದು ಬಹಳ ಸೂಕ್ತವಾದಂತಹ ಮಣ್ಣು. ಮಣ್ಣಿನ ರಸಸಾರ ಅಂದ್ರೆ pH ಅಂತ ಏನ್ ಹೇಳ್ತೀವಲ್ಲ, ಅದು 6-7.5 ಇದ್ರೆ ಬಹಳ ಉತ್ತಮ. ಇನ್ನ ಈ ಚೆಂಡು ಹೂವಿನ ಬೆಳೆಯಲ್ಲಿ ಯಾವ್ದಾದ್ರೂ ಸುಧಾರಿತ ತಳಿಗಳು ಇದಾವೆ? ಹಾ ಹೌದು, ಇತ್ತೀಚೆಗೆ ಬಹಳಷ್ಟು ತಳಿಗಳು ಮಾರ್ಕೆಟ್ ನಲ್ಲಿ ಬರ್ತಾ ಇದಾವೆ. ಮುಖ್ಯವಾಗಿ ಚೆಂಡು ಹೂವಿನಲ್ಲಿ ಎರಡು ಗುಂಪುಗಳಿದಾವೆ. ಒಂದು ನಾವು ಆಫ್ರಿಕನ್ ಚೆಂಡು ಹೂವು ಅಂತ ಹೇಳ್ತೀವಿ, ಅದು ಎತ್ತರದ ತಳಿಗಳು. ಈ ಗುಂಪಿನ ತಳಿಗಳು ಎತ್ತರ ಇರ್ತಾವ, 3-3.5 ಅಡಿ ಎತ್ತರದವರೆಗೆ ಇವು ಬರ್ತವೆ. ಮತ್ತು ಹೂವಿನ ಗಾತ್ರ ಕೂಡ ಬಹಳ ದೊಡ್ಡದಿರ್ತದೆ. ಇದರಲ್ಲಿ ನಮ್ಮ ಒಂದು ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ನವದೆಹಲಿ ಅಂದ್ರೆ ನಾವು ICAR ಅಂತ ಹೇಳ್ತೀವಿ, ಅವರು ಎರಡು ತಳಿಗಳನ್ನ ಬಿಡುಗಡೆ ಮಾಡಿದ್ದಾರೆ, ಸುಧಾರಿತ ತಳಿಗಳನ್ನ. ಮೊದಲನೇದು ಪೂಸಾ ಬಸಂತಿ ಗೇಂಡಾ, ಇದು ಹಳದಿ ಬಣ್ಣದ್ದು. ನಿಮ್ಗೆ ಗೊತ್ತಿರೋ ಹಾಗೆ ಚೆಂಡುವಿನಲ್ಲಿ ಎರಡು ಬಣ್ಣಗಳು ಬಹಳ ಮಹತ್ವದ್ದು, ಹಳದಿ ಮತ್ತು ಆರೆಂಜ್. ಆರೆಂಜ್ ಕೆಂಪ ಕಿತ್ತಳೆ ಕಿತ್ತಳೆ. ಇದು ಪೂಸಾ ಬಸಂತಿ ಗೇಂಡಾ ಏನಿದೆಯಲ್ಲ, ಇದು ಹಳದಿ ಬಣ್ಣದ್ದು, ದೊಡ್ಡ ಗಾತ್ರದ ಹೂಗಳನ್ನ ಕೊಡ್ತಕ್ಕಂತಹ, ಹೆಚ್ಚಿನ ಇಳುವರಿ ಕೊಡ್ತಕ್ಕಂಥ ಒಂದು ತಳಿ. ಇನ್ನು ಎರಡನೇದ್ದು ಅಂದ್ರೆ ಈ ಕಿತ್ತಳೆ ಬಣ್ಣ ತಳಿಯಾದಂತಹ ಪೂಸಾ ನಾರಂಗಿ ಗೇಂಡಾ, ಅಂದ್ರೆ ಹಿಂದಿನಲ್ಲಿ ಗೇಂಡಾ ಅಂತಾರೆ ಚೆಂಡುವಿಗೆ, ಹಂಗಾಗಿ ಪೂಸಾ ನಾರಂಗಿ ಗೇಂಡಾ. ಇದು ಕಿತ್ತಳೆ ಬಣ್ಣದ್ದು, ದೊಡ್ಡ ಗಾತ್ರದ ಹೂಗಳನ್ನ ಕೊಡ್ತಕ್ಕಂಥ ಒಂದು ತಳಿ. ಇವೆರಡೂ ಕೂಡ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ನವದೆಹಲಿ ಅವರು ಬಿಡುಗಡೆ ಮಾಡಿದ್ದಾರೆ. ಇದಲ್ಲದೆ ಇತ್ತೀಚೆಗೆ ರೈತರು ಈ ಒಂದು ಖಾಸಗಿ ಸಂಸ್ಥೆಗಳಿಂದ ಬಿಡುಗಡೆ ಆದಂತಹ ತಳಿಗಳನ್ನು ಕೂಡ ಬೆಳೀತಾ ಇದ್ದಾರೆ. ಮುಖ್ಯವಾಗಿ ಕೆಲವೊಂದು ಕಂಪನಿಗಳಿದಾವೆ ಈ ತರದ ಒಂದು ಕಂಪನಿಯ ತಳಿಗಳನ್ನು ಕೂಡ ಹೆಚ್ಚು ರೈತರನ್ನ ಆಕರ್ಷಿಸ್ತಾ ಇದಾವೆ. ರೈತರು ಬೆಳೀತಕ್ಕಂಥದ್ದು ಮ್ಯಾಕ್ಸಿಮಾ ಯೆಲ್ಲೋ, ಇದು ಹಳದಿ ಬಣ್ಣದ ಒಂದು ಹೂಗಳು ಕೊಡ್ತಕ್ಕಂಥ ಒಂದು ತಳಿ. ಆಮೇಲೆ ಎರೋಗೋಲ್ಡ್, ಇದು ಡಬಲ್ಸ್ ಇರ್ತದೆ, ಇದು ಕೂಡ ಹಳದಿ ಬಣ್ಣದ ತಳಿ. ಇಂಕಾ ಆರೆಂಜ್ ಮತ್ತೆ ಇಂಕಾ ಯೆಲ್ಲೋ, ಒಂದು ಆರೆಂಜ್ ಕಲರು ಇನ್ನೊಂದು ಯೆಲ್ಲೋ ಕಲರು. ಇದೇ ರೀತಿ ಡಬಲ್ ಆರೆಂಜ್ ಯೆಲ್ಲೋ ಮ್ಯಾಜಿಕ್ ಅಂತ ಒಂದಿಷ್ಟು ತಳಿಗಳಿದಾವೆ. ಇತ್ತೀಚೆಗೆ ಹೈಬ್ರಿಡ್ ತಳಿಗಳನ್ನ ರೈತರು ಬೆಳೆಸ್ತಾ ಇದ್ದಾರೆ. ಇದಲ್ಲದೇನೆ ಮುಖ್ಯವಾಗಿ ನಮ್ಮಲ್ಲಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರು ಹೆಸರುಘಟ್ಟ ಅವರು ಎರಡು ತಳಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅರ್ಕ ಬಂಗಾರ, ಅರ್ಕ ಅಗ್ನಿ ಅಂತ ಹೇಳಿ, ಅರ್ಕ ಬಂಗಾರ ಒಂದು, ಅರ್ಕ ಬಂಗಾರ ಎರಡು, ಇವೆರಡು ಹಳದಿ ತಳಿಗಳು. ಇನ್ನು ಅಗ್ನಿ ಅಂತ ಬರ್ತದೆ, ಅರ್ಕ ಅಗ್ನಿ ಅಂತ, ಅದು ಕಿತ್ತಳೆ ಬಣ್ಣ ಕೊಡ್ತಕ್ಕಂಥ ಒಂದು ತಳಿಗಳು. ಇವುಗಳನ್ನು ಕೂಡ ನಾವು ರೈತರಿಗೆ ನಾವು ಶಿಫಾರಸನ್ನ ಮಾಡ್ತಾ ಇದೀವಿ. ಇನ್ನು ಎರಡನೇ ಗುಂಪಿನ ತಳಿಗಳಂತಂದ್ರೆ ಫ್ರೆಂಚ್ ಮೆರಿಗೋಲ್ಡ್, ಅದು ಸ್ವಲ್ಪ ಗಿಡ್ಡ ತಳಿ. ಇದಕ್ಕೆ ನಾವು ಟೆಗೆಟಾ ಸ್ಪೆಟುಲಾ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ. ಇದು ಪೊದೆಯಾಕಾರ ಬರ್ತದೆ, ಇದು ಒಂದೂವರೆ ಅಡಿ ತನಕ ಎತ್ತರ ಹೋಗ್ತದೆ, ಸಣ್ಣ ಹೂ ಇರ್ತದೆ. ಇದಕ್ಕೆ ನಾವು ಈ ಕಡೆ ಎಲ್ಲ ಬೆಂಗಳೂರು ಕಡೆ ಚಿಂತಾಮಣಿ ಹೂ ಅಂತಾರೆ, ಚಿಂತಾಮಣಿ ಅಂತ ಅಂದ್ರೆ ಸಣ್ಣ ಚೆಂಡು ಹೂ. ಇದರಲ್ಲಿ ಕೂಡ ಸುಧಾರಿತ ತಳಿಗಳು ಬಂದಿದ್ದಾವೆ. ಒಂದನೇದ್ದು ಪೂಸಾ ಅರ್ಪಿತ, ಇದು ಈಗಾಗಲೇ ನಾನು ಹೇಳ್ದಂಗೆ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ನವದೆಹಲಿ ಅವರು ಬಿಡುಗಡೆ ಮಾಡಿದಂತಹ ಒಂದು ತಳಿ, ಪೂಸಾ ಅರ್ಪಿತ ಮತ್ತು ಪೂಸಾ ದೀಪ್. ಇವೆರಡೂ ಒಂದು ಕಿತ್ತಳೆ ಬಣ್ಣದ ತಳಿಗಳಾಗಿದ್ದಾವೆ. ಇವುಗಳನ್ನು ಕೂಡ ನಾವು ಬೇಸಾಯಕ್ಕೆ ಶಿಫಾರಸು ಮಾಡ್ತಾ ಇದೀವಿ. ಇನ್ನು ಮುಖ್ಯವಾಗಿ ಈ ಚೆಂಡುವಿನಲ್ಲಿ ನಾವು ಈ ವಂಶಾಭಿವೃದ್ಧಿಯನ್ನ ಅಥವಾ ಸಸ್ಯಾಭಿವೃದ್ಧಿಯನ್ನ ಹೇಗೆ ಮಾಡ್ಕೋಬಹುದು ಅಂತೀರಿ? ಹೌದು, ಬಹಳ ಮಹತ್ವವಾದಂತಹ ಪ್ರಶ್ನೆ. ಈ ಚೆಂಡು ಹೂವನ್ನ ಎರಡು ರೀತಿ ನಾವು ಸಸ್ಯಾಭಿವೃದ್ಧಿ ಮಾಡಬಹುದು. ಈಗಾಗಲೇ ಹೇಳದಂಗೆ ಬೀಜದಿಂದ, ಕೆಲವೊಂದು ತಳಿಗಳಿದಾವಲ್ಲ ಅವುಗಳನ್ನ ಬೀಜದಿಂದನೇ ಮಾಡಬಹುದು. ಆದ್ರೆ ಹೈಬ್ರಿಡ್ ತಳಿಗಳನ್ನ ಇತ್ತೀಚೆಗೆ ಕೆಲವೊಂದು ರೈತರು ಈ ತುದಿ ಕಾಂಡವನ್ನ ಬಳಸ್ಕೊಂಡು ಬೇರ್ ಬಿಡಿಸಿ ಉಪಯೋಗಿಸ್ತಾ ಇದ್ದಾರೆ. ಇನ್ನು ನಾವು ಸಸ್ಯ ಅಭಿವೃದ್ಧಿಯನ್ನ ಬೀಜದಿಂದ ಮಾಡಬೇಕಾದ್ರೆ ಏನ್ ಮಾಡಬೇಕು? ಹೌದು, ಒಂದೇದಂದ್ರೆ ತಳಿಗಳಂತ ಹೇಳಿದೆ, ಎರಡು ಬರ್ತದೆ, ಒಂದು ತಳಿಗಳು ಒಂದು ಹೈಬ್ರಿಡ್ ಅಂತ. ತಳಿಗಳು ಆದ್ರೆ ನಮ್ಗೆ ಒಂದು ಎಕರೆಗೆ 80 ಗ್ರಾಂ ಬೀಜ ಬೇಕು, ಹೈಬ್ರಿಡ್ ಆದ್ರೆ 15 ಗ್ರಾಂ ಸಾಕು. ಹಂಗಾಗಿ ಆ ಬೀಜಗಳನ್ನ ನಾವು ತಗೊಳ್ಕೊಂಡು ಏರ್ ಮಡಿ ಮಾಡಬೇಕು. ಏರ್ ಮಡಿಯಲ್ಲಿ ನಾವು ಈ ಬೇರೆ ಯಾವ ಸಸ್ಯಗಳನ್ನ ನಾವು ಯಾವ ರೀತಿ ಸಸ್ಯ ಅಭಿವೃದ್ಧಿ ಮಾಡ್ತೀವಲ್ಲ, ಆ ರೀತಿ ನಾವು ಏರ್ ಮಡಿಯಲ್ಲಿ ಈ ಬೀಜವನ್ನ ಬಿತ್ತಬೇಕು. ಬಿತ್ತಿ ನಾವು ಅದನ್ನ ಸಸಿಗಳನ್ನ ತಯಾರು ಮಾಡ್ಕೋಬಹುದು. ಇತ್ತೀಚೆಗೆ ಈ ಪ್ರೋಟ್ರೇ ಅಂತ ಹೇಳ್ತೀವಲ್ಲ, ಹೌದು, ಸಸಿ ಹಿಡಿಕೆಗಳು ಅದರಲ್ಲಿ ಕೋಕೋಪೀಟ್ ಹಾಕಿ ಅದರಲ್ಲಿ ಸಸಿಗಳನ್ನ ತಯಾರು ಮಾಡುವಂತ ಒಂದು ವಿಧಾನ ಬಹಳಷ್ಟು ಪ್ರಚಲಿತವಾಗಿದೆ. ಸಸ್ಯಗಳು ಎಲ್ಲಾನು ಸಮಾನವಾಗಿ ಬೆಳೀತವೆ, ಮತ್ತೆ ನಮಗೆ ನಾವು ನಾಟಿ ಮಾಡ್ತೀವಲ್ಲ ಅಲ್ಲಿ ಫೇಲ್ ಆಗುದಿಲ್ಲ. ಹೌದು, ಅದಕ್ಕಾಗಿ ಇತ್ತೀಚೆಗೆ ನಾವು ಎಲ್ಲರಿಗೂ ರೈತರಿಗೆ ಹೇಳೋದಂದ್ರೆ ಈ ಪ್ರೋಟ್ರೇಗಳಲ್ಲಿ ಸಸಿಗಳನ್ನ ಮಾಡಿಕೊಂಡು ನೀವು ನಾಟಿ ಮಾಡಬೇಕು. ಮತ್ತೆ ಅವುಗಳನ್ನ ನಾವು ವರ್ಗಾವಣೆ ಮಾಡೋದು ಸುಲಭ. ಹಾಗಾಗಿ ಇದನ್ನ ನಾವು ಸಸ್ಯ ಇದರಲ್ಲಿ ಹಿಡಿಕೆಗಳಲ್ಲಿ ಮಾಡಬೇಕು. ಇನ್ನು ಮುಖ್ಯವಾಗಿ ನಾವು ಏರ್ ಮಡಿ ಮಾಡಬೇಕಾದ್ರೆ ಏನ್ ಮಾಡಬೇಕು, 6 ಮೀಟರ್ ಉದ್ದ, 1.2 ಮೀಟರ್ ಅಗಲ, ಮತ್ತೆ 10 ಸೆಂಟಿಮೀಟರ್ ಎತ್ತರವಾದಂತಹ ಒಂದು ಏರ್ ಮಡಿಯನ್ನ ಸಿದ್ಧಪಡಿಸ್ಕೋಬೇಕು. ಪ್ರತಿ ಮಡಿಗೆ 30 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರ ಹಾಕಬೇಕು. 0.5 ಕಿಲೋಗ್ರಾಮ್ 15 15 15 ಅಂತ ಬರ್ತದಲ್ಲ, ಹೌದು, ಸಂಕೀರ್ಣ ಗೊಬ್ಬರ ಅದನ್ನ ಮಿಶ್ರಣ ಮಾಡಿ ಹರಡಬೇಕು. ಅಂದ್ರೆ 15 15 15 ಅಂದ್ರೆ ಸಾರಜನಕ ರಂಜಕ ಪೊಟ್ಯಾಶ್ ಅಂಶಗಳು ಇರ್ತದೆ ಅದನ್ನ ಮೂರಲ್ಲೇ, ಅದನ್ನ ಒಂದು 0.5 ಕೆಜಿ ಇದನ್ನ ಹಾಕಿ ಎಲ್ಲ ಸರಿಯಾಗಿ ನಾವು ಹರಡಿ ಸಾಲುಗಳಲ್ಲಿ ಒಂದು 5 ಸೆಂಟಿಮೀಟರ್ ಸಾಲುಗಳಲ್ಲಿ ಒಂದು ತೆಳುವಾಗಿ ಇದನ್ನ ಬಿತ್ತಬೇಕು. ಬಹಳ ಡೀಪ್ ಆಗಿ ಸೋಯಿಂಗ್ ಮಾಡಬಾರ್ದು, ಮೇಲೆ ಹಾಕ್ಬೇಕು. ಅದರ ಮೇಲೆ ಸ್ವಲ್ಪ ತೆಳುವಾಗಿ ಕೊಟ್ಟಿಗೆ ಗೊಬ್ಬರವನ್ನು ಹರಡಬೇಕು. ಈಗ ರೋಸ್ ಹೆಡ್ ಕ್ಯಾನ್ ಅಂತ ಬರ್ತದೆ, ಆ ನೀರ್ ಹಾಕೋದು ಜರ್ಜರಿ ಅಂತ ಹೇಳ್ತಾರೆ ರೈತರು. ಆ ಜರ್ಜರಿಯಿಂದ ಸಾವಕಾಶವಾಗಿ ನಾವು ನೀರನ್ನ ಪ್ರತಿ ದಿವಸ ಎರಡು ಸಲ ಹಾಕ್ಬೇಕು. ಈ ರೀತಿ ಮಾಡುವಾಗ 3-4 ವಾರಗಳಲ್ಲಿ ಸಸಿ ನಾಟಿಗೆ ಲಭ್ಯ ಆಗ್ತದೆ. ಮತ್ತೆ ಇತ್ತೀಚೆಗೆ ನಾನು ಹೇಳಿದೆ, ಈ ಪ್ಲಾಸ್ಟಿಕ್ ಪ್ರೋಟ್ರೇಗಳನ್ನ ಕೊಕ್ಕೋಪೀಟ್ ಬಳಸಿ ಅದರಲ್ಲಿ ಬೆಳೆಸ್ತಾ ಇದ್ದಾರೆ. ಇದು ಬಹಳ ಜನಪ್ರಿಯ ಆಗ್ತಾ ಇದೆ. 98 ಕಪ್ಗಳಿರುವ ಒಂದು ಟ್ರೇನಲ್ಲಿ 1.25 ಕಿಲೋಗ್ರಾಮ್ ಅಂದ್ರೆ 1 ಕೆಜಿ ಅಥವಾ 1.25 ಕೆಜಿ ಮಾಧ್ಯಮ ನಮಗೆ ಒಂದು ಟ್ರೇಗ್ ಬೇಕಾಗ್ತದೆ. ಈ ಮಾಧ್ಯಮಕ್ಕೆ ಏನ್ ಸೇರಿಸಬೇಕು ಅಂತಂದ್ರೆ, ನಮ್ಮ ಸಸಿಗಳು ಸದೃಢವಾಗಿರ್ಲಿಕ್ಕೆ ಅಜೋಸ್ಪಿರಿಲಮ್ ಅಂತ ಬರ್ತದೆ, ಜೈವಿಕ ಗೊಬ್ಬರಗಳು, ಅಜೋಟೋಬ್ಯಾಕ್ಟರ್, ಮೈಕ್ರೋಬಿಯಲ್ ಕನ್ಸಾರ್ಷಿಯಾ ಅಂತ ಬರ್ತದೆ, ಅವುಗಳ ಜೊತೆಗೆ ಸೂಡೋಮನಾಸ್ ಫ್ಲೋರೋಸೆನ್ಸ್ ಜೈವಿಕ ಜೀವಾಣುಗಳು ಅದೇ ರೀತಿಯ ಟ್ರೈಕೋಡರ್ಮ ಹರ್ಜಿಯಾನಮ್, ಈ ಒಂದು ಎಲ್ಲ ಒಂದು ಜೈವಿಕ ಗೊಬ್ಬರವನ್ನಾಗಲಿ ಜೀವಾಣುಗಳನ್ನಾಗಲಿ ನಾವು ಪ್ರತಿ ಟ್ರೇಗೆ 10 ಗ್ರಾಂನಂತೆ ಬೆರೆಸಿ ನಾವು ನಾಟಿ ಮಾಡೋದ್ರಿಂದ ಉತ್ಕೃಷ್ಟವಾದಂತಹ ಸಸ್ಯಗಳನ್ನು ನಾವು ಪಡೆಯಲಿಕ್ಕೆ ಸಾಧ್ಯ. ಜೈವಿಕ ಗೊಬ್ಬರ ಮತ್ತು ಈ ಜೈವಿಕ ರೋಗ ನಿಯಂತ್ರಣ ಮಿಶ್ರ, ನಾವು ಯಾವ ರೀತಿ ಸಸಿಗಳಿರ್ತವೆ ಆ ರೀತಿ ನಮಗೆ ಒಳ್ಳೆ ಬೆಳೆ ಬರುತ್ತೆ ಹಾಗಾಗಿ ಸಸಿಗಳು ಸದೃಢವಾಗಿರಬೇಕು, ರೋಗರಹಿತವಾಗಿರಬೇಕು. ಹಾಗಾಗಿ ನಾವು ಈ ರೀತಿ ಒಂದು ನಾಟಿಯನ್ನು ಮಾಡಬೇಕು. ಇನ್ನು ಹೈಬ್ರಿಡ್ ತಳಿಯ ಬೀಜ ನಿಮ್ಗೆ ಗೊತ್ತಿದೆ, ಬಹಳ ಕಾಸ್ಟ್ಲಿ ಇದೆ, ದುಬಾರಿ. ಒಂದು ಬೀಜಕ್ಕೆ ನಿಮಗೆ ಮಾರ್ಕೆಟ್ನಲ್ಲಿ ಒಂದು ಪ್ಯಾಕೆಟ್ನಲ್ಲಿ 1,000 ಬೀಜ ಇರ್ತದೆ, ಕನಿಷ್ಠ 2,000 ರೂಪಾಯಿ ಆಗುತ್ತೆ ಒಂದು ಬೀಜಕ್ಕೆ 2 ರೂಪಾಯಿ. ಹಾಗಾಗಿ ನಾವು ಪ್ರತಿಯೊಂದು ಬೀಜವನ್ನ ಬಹಳ ಎಚ್ಚರಿಕೆಯಿಂದ ಕಾಳಜಿಯಿಂದ ನಾವು ನಾಟಿ ಮಾಡಬೇಕು. ಹಾಗಾಗಿ ಆ ಒಂದೊಂದು ಕಪ್ನಲ್ಲಿ ಒಂದೊಂದೇ ಬೀಜ ಹಾಕಬೇಕು, ಅದ ರೀತಿ ಮಾಡಿ ಆ ಟ್ರೇಗಳನ್ನ ಒಂದ್ರ ಮೇಲೆ ಒಂದಿಡಬೇಕು. ಅದಕ್ಕೆ ಒಂದು ಪ್ಲಾಸ್ಟಿಕ್ ಹಾಳೆ ಹೊದಿಸಬೇಕು, ಹೊಳಸಿ 3 ದಿನ ಇಡಬೇಕು. ಈ ರೀತಿ ಅಂದ್ರೆ ಅಲ್ಲಿ ಹ್ಯುಮಿಡಿಟಿ ಕ್ರಿಯೇಟ್ ಆಗೋದ್ರಿಂದ ಜರ್ಮಿನೇಷನ್ ಚೆನ್ನಾಗಿ ಬರ್ತದೆ. ನಂತರ 3 ದಿವಸ ಆದ್ಮೇಲೆ ಸ್ವಲ್ಪ ಮೊಳಕೆ ಸ್ಟಾರ್ಟ್ ಆಗಿರ್ತದೆ, ಅವುಗಳನ್ನ ತೆಗೆದು ಗಾಳಿಗಿಡಬೇಕು. ಈ ರೀತಿ ಮಾಡಿ ನಾವು ನೀರನ್ನು ಹಾಕ್ತಾ ಹೋದ್ರೆ, ಮತ್ತೆ ಕೀಟನಾಶಕವನ್ನ ಸಿಂಪಡಿಸುವಂತಹ ಒಂದು ಸ್ಪ್ರೇಯರ್ ಇರ್ತಾವಲ್ಲ ಸಣ್ಣ ಜಾರಿ, ಹೌದೌದು, ಅವುಗಳಿಂದ ಇವು ಮೇಲೆ ನಾವು 2 ಬಾರಿ ದಿವಸಕ್ಕೆ ನೀರನ್ನ ಹಾಯಿಸಬೇಕು. ಆಮೇಲೆ ಸಸಿ ಬಿತ್ತಿದ 10 ದಿನಗಳ ನಂತರ ನೀರಿನಲ್ಲಿ ಕರಗತಕ್ಕಂತಹ ಒಂದು ಪೋಷಕಾಂಶ 19:19:19 ರಾಸಾಯನಿಕ ಗೊಬ್ಬರವನ್ನ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಬೆರೆಸಿ ನಾವು ಸಸಿಗಳಿಗೆ ಕೊಡಬೇಕು, ಸಿಂಪರಣೆ ಮಾಡಬೇಕು ಎಲೆಗಳಿಗೆ. ಓಕೆ, ಪ್ರತಿ 10 ದಿನಗಳಿಗೊಮ್ಮೆ ಇದನ್ನು ನಾವು ಪುನರಾವರ್ತಿಸಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ಒಂದೇ ತರನಾದಂತಹ ಸದೃಢವಾದಂತಹ ರೋಗರಹಿತವಾದಂತಹ ಸಸಿಗಳು ನಮಗೆ ಸಿಗ್ತವೆ. ಇದು ಒಂದು ವಿಧಾನ. ಹೌದು, ಈಗಾಗಲೇ ನಾನು ಹೇಳ್ದಂಗೆ ಈ ಚೆಂಡು ಹೂವೆನ್ನ ಈಗ ಹೈಬ್ರಿಡ್ ತಳಿಗಳು ಬಂದಾವ, ಅವುಗಳಿಂದ ಬೀಜ ಬರುವುದಿಲ್ಲ, ಅವುಗಳಿಗೆ ಬೀಜ ಇರುವುದಿಲ್ಲ. ಸೊ ಅಂತ ತಳಿಗಳನ್ನ ನಾವು ತುದಿ ಕಾಂಡವನ್ನ ಉಪಯೋಗಿಸಿಕೊಂಡು ಬೇರೆ ಬಿಡಿಸಬಹುದು. ಅದಕ್ಕಾಗಿ ಏನ್ ಮಾಡಬೇಕು, ಸದೃಢವಾಗಿ ಇರತಕ್ಕಂತಹ ಸಸ್ಯಗಳನ್ನ ಹೂ ಬಿಡೋಕ್ಕಿಂತ ಮುಂಚೆ ಅದರಿಂದ ನಾವು ತುದಿಗಳನ್ನ ತೆಗೆದುಕೊಳ್ಬೇಕು. ಬ್ಲೇಡ್ ನಿಂದ ನಾವು ತುದಿಗಳನ್ನ ಕಟ್ ಮಾಡಿ ಕೆಳಗಿರತಕ್ಕಂತಹ ಎಲೆಗಳನ್ನ ತೆಗೆದು ನಾವು ಪ್ರೋಟ್ರೇನಲ್ಲಿ ಅಲ್ಲೇ ನಾಟಿ ಮಾಡಬೇಕು, ಕೋಕೋಪೀಟ್ ನಲ್ಲಿ ನಾಟಿ ಮಾಡಬೇಕು. ಊರಬೇಕಾಗುತ್ತೆ, ಊರಬೇಕು, ಊರಿ ಅದನ್ನ ನಾವು 1-25 ದಿವಸ ಅಥವಾ 35 ದಿವಸ ಒಳಗೆ ಅವು ಬೇರ್ ಬಿಡ್ತವೆ, ಅವುಗಳನ್ನ ನಾಟಿ ಮಾಡಬಹುದು. ಈಗಾಗಲೇ ನಾನು ಹೇಳದಂಗೆ ಈ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬಿಡುಗಡೆ ಮಾಡಿದಂತ ತಳಿಗಳನ್ನ ಅಂದ್ರೆ ಅರ್ಕ ಬಂಗಾರು, ಅರ್ಕ ಅಗ್ನಿ, ಇವು ಎರಡೂ ಕೂಡ ಅವರು ಈ ಬೇರು ಬಿಟ್ಟ ಸಸಿಗಳನ್ನ ಮಾತ್ರ ಕೊಡ್ತಾ ಇದ್ದಾರೆ, ಪೂರೈಕೆ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ನಾವು ರೈತರು ನಾವೇ ಸಸ್ಯಾಭಿವೃದ್ಧಿಗಳನ್ನ ಮಾಡಬಹುದು. ಅಂದ್ರೆ ಎಷ್ಟು ದಿನಕ್ಕೆ ಇವು ಸಸಿಗಳು ತಯಾರಾಗ್ತವೆ ಅಂತೇಳಿ, ನಾವು ಬೀಜ ಬಿತ್ತದ ಮೇಲೆ ನಮಗೆ 25-30 ದಿವಸ ಅಂದ್ರೆ ಚಳಿಗಾಲ ಇದ್ರೆ ಸ್ವಲ್ಪ ಲೇಟ್ ಆಗ್ತದೆ, ಬೇಸಿಗೆನಲ್ಲಿ ಸ್ವಲ್ಪ ಬೇಗ ಬರ್ತದೆ, ಸರಿ ಸುಮಾರು 1 ತಿಂಗಳ ಅನ್ಕೊಳ್ರಿ, 1 ತಿಂಗಳಲ್ಲಿ ನಮಗೆ ಸಸಿಗಳು ಲಭ್ಯ ಆಗ್ತವೆ. ಈ ತುದಿ ಕಾಂಡಗಳನ್ನ ಹಾಕೊಂಡ್ರೆ 25 ದಿವಸ, ಇನ್ನು ಸ್ವಲ್ಪ ಮುಂಚೆನೆ ಬರ್ತದೆ, ಒಂದು 5 ದಿನ ಮುಂಚೆನೆ, 5 ದಿವಸ ಮುಂಚೆನೆ ಬರ್ತದೆ. ಆಮೇಲೆ ಇವುಗಳನ್ನ ನಾವು ನಮ್ಮ ಮುಖ್ಯ ಭೂಮಿಯಲ್ಲಿ ನಾಟಿ ಮಾಡ್ಕೋಬೇಕಾಗುತ್ತೆ. ಅದಕ್ಕಾಗಿ ನಮ್ಮ ಭೂಮಿಯ ಸಿದ್ಧತೆಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ, ನಾಟಿಯನ್ನ ಯಾವ ಕ್ರಮವನ್ನು ಅನುಸರಿಸಿ ನಾವು ಮಾಡಬೇಕಾಗತ್ತೆ ಅಂತೀರಿ? ಓಕೆ, ಭೂಮಿಯನ್ನ ಚೆನ್ನಾಗಿ ಉಳುಮೆ ಮಾಡಬೇಕು, ನಂತರ ಪ್ರತಿ ಎಕರೆಗೆ 8 ಟನ್ ಕೊಟ್ಟಿಗೆ ಗೊಬ್ಬರವನ್ನ ಹಾಕ್ಬೇಕು. ಆ ಕೊಟ್ಟಿಗೆ ಗೊಬ್ಬರ ಹಾಕೋದ್ರ ಜೊತೆಗೆ ನಾನು ಈಗಾಗಲೇ ಹೇಳ್ದಂಗೆ ಜೈವಿಕ ಜೀವಾಣುಗಳನ್ನ ಸೇರಿಸಬೇಕು, ಮುಖ್ಯವಾಗಿ ಅಜೋಸ್ಪಿರಿಲಮ್, ಅಜಿಟೋಬ್ಯಾಕ್ಟರು, ಸೂಡೋಮೋನಾಸ್ ಫ್ಲೋರೋಸೆನ್ಸು, ಟ್ರೈಕೋಡರ್ಮ ಹರ್ಜಿಯಾನಮ್, ಈ ರೀತಿ ಎಲ್ಲ ಜೀವಾಣುಗಳನ್ನ ಪ್ರತಿ ಟನ್ಗೆ 1 ಕಿಲೋಗ್ರಾಂ ಪ್ರಮಾಣದಲ್ಲಿ ಬೆರೆಸಿದಾಗ ನಮಗೆ ಮುಖ್ಯ ಬೆಳೆಗೆ ಬಹಳ ಅನುಕೂಲ ಆಗ್ತದೆ, ರೋಗ ನಿರೋಧಕ ಶಕ್ತಿ ಬರುತ್ತದೆ. ಇದ್ರ ಜೊತೆಗೆ ಬೇವಿನ ಹಿಂಡಿ ಹಾಕ್ಬೇಕು, ಅದು ಬಹಳ ಮುಖ್ಯ, ಬಹಳ ಮುಖ್ಯ, ಯಾಕಂದ್ರೆ ಜೀವಾಣುಗಳಿಗೆ ಒಂದು ಆಹಾರನೂ ಆಗ್ತದೆ ಮತ್ತೆ ನಮ್ಮ ರೋಗ ಕೀಟಗಳನ್ನ ತಡೆಗಟ್ಟುತ್ತದೆ, ಅದರಲ್ಲೇ ಪೋಷಕಾಂಶಗಳನ್ನ ಕೂಡ ಅದು ಒದಗಿಸ್ತದೆ. ಸೊ 1 ಎಕರೆಗೆ 250 ಕಿಲೋಗ್ರಾಂ ಒಂದು ಬೇವಿನ ಹಿಂಡಿಯನ್ನ ನಾವು ಬೆರೆಸಲಿಕ್ಕೆ ರೈತರಿಗೆ ಹೇಳ್ತೀವಿ. ನಂತರ ಈಗ ಎರಡು ವಿಧಾನದಲ್ಲಿ ನಾಟಿ ಮಾಡ್ತಾರೆ ರೈತರು, ಒಂದು ಬೋದು ಮಾಡಿ ಮಾಡ್ತಾರೆ ಸಾಲು ಪದ್ಧತಿ, ಸಾಲು ಪದ್ಧತಿ, ಒಂದು ಏರುಮಡಿ ಪದ್ಧತಿ. ಇನ್ನು ಸಾಲು ಪದ್ಧತಿಯಲ್ಲಿ ನಾಟಿ ಮಾಡ್ಬೇಕಾದ್ರೆ ಒಂದು ಬೋದಿನಿಂದ ಇನ್ನೊಂದು ಬೋದಿಗೆ 60 ಸೆಂಟಿಮೀಟರ್ ಅಂತರ, ಅಂದ್ರೆ 2 ಅಡಿ ಆ ಅಂತರದಲ್ಲಿ ಬೋದಗಳನ್ನ ನಿರ್ಮಾಣ ಮಾಡಬೇಕು. ಅವುಗಳ ಒಂದು ಬದಿಯಲ್ಲಿ 1.5 ಅಡಿ ಅಂದ್ರೆ 45 ಸೆಂಟಿಮೀಟರ್ ಅಂತರದಲ್ಲಿ ಸಸಿಗಳನ್ನ ನಾಟಿ ಮಾಡಬೇಕು. ಇನ್ನು ಕೆಲವೊಬ್ಬರು ರೈತರು ಈ ಹೈಬ್ರಿಡ್ ತಳಿಗಳನ್ನ ಸ್ವಲ್ಪ ಅಂತರ ಜಾಸ್ತಿ ಕೊಟ್ಟು ಮಾಡ್ತಾ ಇದ್ದಾರೆ, ಅಂದ್ರೆ 3 ಅಡಿ ಸಾಲಿನಿಂದ ಸಾಲಿಗೆ, 2.5 ಅಡಿ ಗಿಡದಿಂದ ಗಿಡಕ್ಕೆ. ಸೊ ಈ ರೀತಿ 3 ಮತ್ತೆ 2.5 ಅಡಿ ಮಾಡೋದ್ರಿಂದ ಒಂದು 6,000 ಗಿಡಗಳನ್ನ ನಾವು 1 ಎಕರೆ ಪ್ರದೇಶಕ್ಕೆ ಇಟ್ಕೋಬಹುದು. ಸೊ ನಿಮಗೆ ಒಂದು ಪಾಕೆಟ್ ನಲ್ಲಿ ಹೈಬ್ರಿಡ್ ಬೀಜ ಆದ್ರೆ ಒಂದು ಪಾಕೆಟ್ ನಲ್ಲಿ 1,000 ಬೀಜ ಇರ್ತವೆ, ಅದು ಸುಮಾರು 1 ಗ್ರಾಂ ಆಗತ್ತೆ. ಸೊ ಹಂಗಾಗಿ ನಮಗೆ ಹೈಬ್ರಿಡ್ ತಳಿಯಾದಲ್ಲಿ 15 ಗ್ರಾಂ ಬೀಜ ತಗೊಂಡ್ರೆ ಸಾಕು, 6,000 ಸಸಿಗಳು ನಮಗೆ ಸಿಗ್ತವೆ. ಇನ್ನು ಎರಡನೇ ವಿಧಾನ ಏರ್ಮಡಿ. ಈ ಇತ್ತೀಚೆಗೆ ನಾವು ನಿಖರ ಬೇಸಾಯ ಪದ್ಧತಿ ಅಂತ ಹೇಳ್ತಾ ಇದ್ದೀವಿ, ಅಂದ್ರೆ ಏರ್ಮಡಿ ಮಾಡೋದು, ಮಲ್ಚಿಂಗ್ ಮಾಡೋದು, ಡ್ರಿಪ್ ಮಾಡೋದು, ಈ ರೀತಿ ಯಾರು ಮಾಡ್ತಾ ಇದಾರೆ ಅವರು 1 ಮೀಟರ್ ಅಗಲ, 20 ಸೆಂಟಿಮೀಟರ್ ಎತ್ತರ, ಈ ರೀತಿ ಒಂದು ಏರ್ಮಡಿಗಳನ್ನ ತಯಾರಿಸ್ಕೋಬೇಕು. ಇನ್ನು 1 ಮಡಿಯಿಂದ ಇನ್ನೊಂದು ಮಡಿಗೆ ಅಂತರ, ಅಂದ್ರೆ ಅಡ್ಡಾಡ್ಲಿಕ್ಕೆ ಬರ್ಲಿಕ್ಕೆ 1.5 ಅಡಿ ಅದನ್ನ ನಾವು ಬಿಡಬೇಕು. ಇನ್ನು ಡ್ರಿಪ್ ಅಳವಡಿಸ್ಕೋಬೇಕು, ಅದು 16 mm ಲ್ಯಾಟ್ರಲ್ ಅಂತ ಹೇಳ್ತೀವಲ್ಲ ಅಂತದ್ದು ಒಂದು ಲ್ಯಾಟ್ರನ್ನ ಬಳಸ್ಕೊಂಡು ಈ 4 LPH ಅಂದ್ರೆ ಪ್ರತಿ ಗಂಟೆಗೆ 4 ಲೀಟರ್ ನೀರನ್ನು ಕೊಡ್ತಕ್ಕಂತ ಒಂದು ಡ್ರಿಪ್ಪರ್ಸ್ ಗಳನ್ನ ಹಾಕೋಬೇಕು. ಅದನ್ನ 40 ಸೆಂಟಿಮೀಟರ್ ಅಂತರದಲ್ಲಿ ಆ ಲ್ಯಾಟ್ರನಲ್ಲಿ ಹಾಕೋಬೇಕು. ಈ ರೀತಿ ಮಾಡಿ ಮೇಲ್ಗಡೆ ಮಲ್ಚಿಂಗ್ ಮಾಡಬೇಕು, ಪ್ಲಾಸ್ಟಿಕ್ ಮಲ್ಚು, ಅದು ಯುವಿ ನಿರೋಧಿತ ಇರತಕ್ಕಂತ ಒಂದು ಮಲ್ಚ್ ಶೀಟ್ ಅನ್ನ ಉಪಯೋಗಿಸಬೇಕು. ಅದು 30 μ ಅಂತ ಹೇಳ್ತೀವಿ ನಾವು, ಆ ಮೈಕ್ರಾನ್ ದಪ್ಪವಾದಂತ ಒಂದು ಮಲ್ಚಿಂಗ್ ಶೀಟ್ ಅನ್ನ ಬಳಸ್ಕೋಬೇಕು. ಅದು ಅಗಲ 1.2 ಅಥವಾ 1.5 ಮೀಟರ್ ಇರಬೇಕಾಗತ್ತೆ, ಇರ್ತದೆ. ಹಂಗಾಗಿ ಆ ಬೆಡ್ ಮೇಲೆ ನಾವು ಕವರ್ ಅನ್ನು ಮಾಡಬೇಕು. ಆ ನಂತರ ಸಸಿಗಳನ್ನ ನಾಟಿ ಮಾಡಬೇಕು, ಅಲ್ಲಲ್ಲಿ ಒಂದು ರಂಧ್ರವನ್ನು ತೆಗೆದು 40 ಸೆಂಟಿಮೀಟರ್ ಅಂತರದಲ್ಲಿ ಅಂತರಕ್ಕೆ ನಾವು 1 ಮಡಿನಲ್ಲಿ 2 ಲೈನ್ 2 ಸಾಲುಗಳಲ್ಲಿ ನಾವು ನಾಟಿ ಮಾಡ್ಕೋಬೇಕು, ಸಸಿಗಳನ್ನು ನಾಟಿ ಮಾಡಬೇಕು. ಇದು 2 ವಿಧಾನಗಳು. ಮುಖ್ಯವಾಗಿ ಇತ್ತೀಚೆಗೆ ರೈತರು ಈ ರೀತಿ ಮಾಡೋದ್ರಿಂದ ಹೆಚ್ಚಿನ ಇಳುವರಿ ಮತ್ತೆ ಉತ್ಕೃಷ್ಟ ಗುಣಮಟ್ಟವನ್ನ ಪಡಿತಾ ಇದ್ದಾರೆ. ಮತ್ತೆ ತರಕಾರಿಗಳನ್ನ ಬೆಳೆದಾದ್ಮೇಲೂ ಕೂಡ ಒಂದು ಬೆಳೆ ಪರಿವರ್ತನೆ ರೀತಿಯಲ್ಲೂ ಕೂಡ ಈ ಹಸಿರು ಮನೆಗಳಲ್ಲೂ ಕೂಡ ಬೆಳೀತಾ ಇದ್ದಾರೆ. ಹೌದೌದು, ಇವತ್ತು ಚೆಂಡುವನ್ನ ಅಲ್ಲಿ ಕೂಡ ಬೆಳೀತಿದ್ದಾರೆ. ನಾನು ಈಗಾಗಲೇ ಹೇಳಿದೆ ಈ ಜಂತು ರೋಗ ಈಗ ಪಾಲಿ ಹೌಸ್ ನಲ್ಲಿ ಬಹಳಷ್ಟು ಸಮಸ್ಯೆ ಕೊಡ್ತಕ್ಕಂಥದ್ದು ಜಂತು ರೋಗ, ಅದರ ನಿಯಂತ್ರಣಕ್ಕೆ ಕೂಡ ಇದು ಬಹಳ ಉಪಯುಕ್ತ ಒಂದು ಪರಿವರ್ತನಾ ಬೆಳೆಯಾಗಿ ಕೂಡ ಬೆಳೆ ಪರಿವರ್ತನೆಯಲ್ಲಿ ಬಳಸ್ಕೊಳ್ತಾರೆ. ಇನ್ನು ಮುಖ್ಯವಾಗಿ ಈ ಒಂದು ಚೆಂಡು ಹೂವಿನ ಬೆಳೆಗೆ ನಾವು ಪೋಷಕಾಂಶವನ್ನು ಯಾವ ರೀತಿ ಒದಗಿಸಬೇಕಾಗತ್ತೆ? ಇಲ್ಲಿ ಕೂಡ 2 ವಿಧಾನಗಳಿದ್ದಾವೆ. ಒಂದು ನಾವು ಸಾಮಾನ್ಯ ಪದ್ಧತಿ, ಅದನ್ನ ನಾವು ಇದಕ್ಕೆ ನೆಲಕ್ಕೆ ಕೊಡ್ತಾ ಇರೋದು. ಪ್ರತಿ ಎಕರೆಗೆ ಒಂದಿಷ್ಟು ಶಿಫಾರಸು ಮಾಡಲಾಗಿದೆ. ಈಗ ತಳಿಗಳು ಅಂತಂದ್ರೆ ನಾನು ಈಗಾಗಲೇ ಹೇಳಿದೆ, ಭಾರತೀಯ ಸಂಶೋಧನಾ ಸಂಸ್ಥೆಯವರ ಹೈಬ್ರಿಡ್ಗಳನ್ನು ಮಾಡಿದ್ದಾರೆ, ಮತ್ತೆ ಇವರು ನಮ್ಮ ಪೂಸಾದವರು, ನವದೆಹಲಿಯ ಕೃಷಿ ಸಂಶೋಧನಾ ಸಂಸ್ಥೆಯವರು. ತಳಿಗಳನ್ನ ನಾವು ಬಳಸೋದಾದ್ರೆ 40 kg ಸಾರಜನಕ, 24 kg ರಂಜಕ, 24 kg ಪೊಟ್ಯಾಶ್ ಕೊಡಬೇಕಾಗುತ್ತೆ. ಇದನ್ನ ಶಿಫಾರಸು ಮಾಡಲಾಗಿದೆ ಎಕರೆಗೆ. ಇನ್ನು ಹೈಬ್ರಿಡ್ ಆದ್ರೆ ಸ್ವಲ್ಪ ಜಾಸ್ತಿ, 90 kg ಸಾರಜನಕ, 24 kg ರಂಜಕ, 24 kg ಪೊಟ್ಯಾಶ್. ಇಲ್ಲಿ ಸಾರಜನಕದ ಅಂಶ ಸ್ವಲ್ಪ ಜಾಸ್ತಿ ಇದೆ ಹೈಬ್ರಿಡ್ ತಳಿಗಳೇ. ಇನ್ನು ಇದನ್ನ ಶಿಫಾರಸು ಮಾಡಿದಂತ ಗೊಬ್ಬರದಲ್ಲಿ ನಾಟಿ ಸಮಯದೊಳಗೆ 0.5 ಸಾರಜನಕ, ಅಂದ್ರೆ 40 kg ನಾವೇನ್ ಹೇಳಿವಲ್ಲ ಅದ್ರಲ್ಲಿ 20 kg ತಳಿಗಳಿಗಾದ್ರೆ, ಹೈಬ್ರಿಡ್ಗಾದ್ರೆ 90 ಅಂತ ಹೇಳಿವಿ, 45 kg. ಇದನ್ನ 0.5 ಸಾರಜನಕ ಪೂರ್ತಿ ರಂಜಕ ಪೊಟ್ಯಾಶ್ ಇದನ್ನ ನಾಟಿ ಸಮಯದಲ್ಲಿ ಕೊಡಬೇಕು. ಇನ್ನ ಉಳಿದಂತಹ 0.5 ಸಾರಜನಕ ಏನಿದೆಯಲ್ಲ ಅದನ್ನ 1 ತಿಂಗಳ ನಂತರ ತುದಿಚಿ ಹುಟ್ಟುವ ಸಮಯದಲ್ಲಿ ನಾವು ಅದನ್ನ ಮೇಲು ಗೊಬ್ಬರವಾಗಿ ಕೊಡಬೇಕು. ಇದು ಒಂದು ವಿಧಾನ. ಇನ್ನು ರಸಾವರಿ ಅಂದ್ರೆ ನಾವೀಗ ಏನ್ ಹೇಳ್ತೀವಿ, ಫರ್ಟಿಗೇಷನ್ ಏರ್ಮಡಿ ವಿಧಾನದಲ್ಲಿ ಮಾಡ್ತೀವಿ. ಈ ಹನಿ ನೀರಾವರಿ ಪದ್ಧತಿ ಉಪಯೋಗಿಸಿಕೊಂಡಾಗ ನಾವು ಗೊಬ್ಬರಗಳನ್ನ ನೀರಿನ ಮುಖಾಂತರ ಕೊಡ್ತೀವಿ, ಡ್ರಿಪ್ ಮುಖಾಂತರ. ಸೊ ಅದಕ್ಕೆ ನಾವು ರಸಾವರಿ ಅಂತ ಹೇಳ್ತೀವಿ. ಅದರ ಮುಖಾಂತರ ನಾವು ಕೊಡೋದಾದ್ರೆ ಅದಕ್ಕೆ ಶಿಫಾರಸು ಮಾಡಿದ ಒಂದು 80% ಗೊಬ್ಬರ ಕೊಟ್ಟರೆ ಸಾಕು. ಇದರಲ್ಲಿ ಗೊಬ್ಬರ ಉಳಿತಾಯ ಆಗ್ತದೆ, ನೀರಿನ ಉಳಿತಾಯ ಆಗ್ತದೆ, ಲೇಬರ್ ಉಳಿತಾಯ ಆಗ್ತದೆ. ಇನ್ನು ಬೆಳೆ ಹಂತಕ್ಕನುಗುಣವಾಗಿ ನಾವು ಶಿಫಾರಸನ್ನು ಮಾಡಲಾಗಿದೆ. ಮುಖ್ಯವಾಗಿ 2 ವಾರ ತನಕ, ನಾಟಿ ಮಾಡಿದ 2 ವಾರ ತನಕ ಯಾವುದು ಗೊಬ್ಬರಗಳನ್ನು ಕೊಡಬಾರದು. ಈಗಾಗಲೇ ನಾವು ಕೊಟ್ಟಿಗೆ ಗೊಬ್ಬರನ ಕೊಟ್ಟಿರ್ತೀವಿ, ಅದು ಸಾಕು. ಮುಂದೆ 2 ವಾರ ಆದ ನಂತರ ಮುಂದಿನ 3 ವಾರ ಅಂದ್ರೆ ಬೆಳವಣಿಗೆ ಹಂತ ಅಂತ ಹೇಳ್ತೀವಿ. ಆ ಬೆಳವಣಿಗೆ ಹಂತದಲ್ಲಿ ಪ್ರತಿ ವಾರಕ್ಕೆ ಪ್ರತಿ ಎಕರೆಗೆ ನಾವು ಈ ಒಂದು ಪ್ರಮಾಣವನ್ನು ಶಿಫಾರಸು ಮಾಡಿದ್ವಿ. ಈ 19 19 19 ಅಂತ ಬರ್ತದೆ ಸಂಕೀರ್ಣ ಗೊಬ್ಬರ, ಸಂಕೀರ್ಣ ಗೊಬ್ಬರ ನೀರಿನಲ್ಲಿ ಕರಗುವಂತಹದ್ದು, ಅದನ್ನ 6 ಕಿಲೋಗ್ರಾಂ ಕೊಡಬೇಕು. 6 ಕಿಲೋಗ್ರಾಮ್ ಪ್ರತಿ ವಾರಕ್ಕೆ ಪ್ರತಿ ಎಕರೆಗೆ ಕೊಡಬೇಕಾಗುತ್ತೆ. ಅದ್ರ ಜೊತೆಗೆ 12 ಕಿಲೋಗ್ರಾಂ ಯೂರಿಯಾವನ್ನ ಕೊಡಬೇಕು. ಇದು ಎಲ್ಲಿವರೆಗೆ? 2 ವಾರದ ನಂತರ, ಮುಂದೆ 3 ವಾರ ಅದರಲ್ಲಿ ನಾವು ಶಿಫಾರಸು ಮಾಡಿದ್ವಿ. ಇನ್ನು ಹೂ ಬಿಡುವ ಸಮಯದಲ್ಲಿ, ಹೂ ಬಿಡುವ ಸಮಯದಲ್ಲಿ ಅಂದ್ರೆ 5 ವಾರದ ನಂತರ, ಮುಂದೆ 4 ವಾರ ನಾವು ಯಾವ ರೀತಿ ಕೊಡಬೇಕು ಅದನ್ನ ಈಗಾಗಲೇ ಹೇಳಿದ್ದೀನಿ. 19 19 19 ನಾವು ಮೊದಲು 6 ಕೆಜಿ ಶಿಫಾರಸು ಮಾಡಿದ್ವಿ, ಇಲ್ಲಿ ಸ್ವಲ್ಪ 9 ಕೆಜಿ ಶಿಫಾರಸು ಮಾಡಲಾಗಿದೆ. ಹಾ, ಶಿಫಾರಸು ಮಾಡಲಾಗಿದೆ. ಹೂ ಬಿಡುವ ಸಮಯದಲ್ಲಿ ಸ್ವಲ್ಪ ಜಾಸ್ತಿ ಕೊಡಬೇಕು. ಅದೇ ರೀತಿ ಯೂರಿಯಾ ಸ್ವಲ್ಪ ಕಡಿಮೆ ಮಾಡಬೇಕು. ಅಲ್ಲಿ 12 ಕೆಜಿ ಹೇಳಿದ್ವಿ, ಇಲ್ಲಿ 8 ಕೆಜಿ. ಇದನ್ನ ಮುಂದೆ 4 ವಾರ ನಾವು ಕೊಡಬೇಕು. ಇದಾದ ನಂತರ 9 ವಾರದ ನಂತರ, ಅಂದ್ರೆ ನಾಟಿ ಮಾಡಿದ 9 ವಾರದ ನಂತರ, ಮುಂದೆ 2 ವಾರ ನಾವು ರಸಾವರಿಯ ಮುಖಾಂತರ ನಾವು ಗೊಬ್ಬರವನ್ನು ಕೊಡಬೇಕು. ಅದು 7 ಕಿಲೋಗ್ರಾಂ 19 19 19 7 ಕಿಲೋಗ್ರಾಂ ಯೂರಿಯಾ ಇದನ್ನು ಶಿಫಾರಸು ಮಾಡಲಾಗಿದೆ. ಒಟ್ಟಾರೆ ನಮಗೆ 75 ಕಿಲೋಗ್ರಾಂ 19 19 19 78 ಕಿಲೋಗ್ರಾಂ ಯೂರಿಯಾ 1 ಎಕರೆ ಪ್ರದೇಶಕ್ಕೆ ಬೇಕಾಗ್ತದೆ. ಅಂದ್ರೆ ಇದು 10 ವಾರದಲ್ಲಿ ಕೊಡ್ತೀವಿ. ಈ ಒಂದು ವಾರಕ್ಕೆ ನಾವು ಏನು ಶಿಫಾರಸು ಮಾಡಿದ್ವಲ್ಲ ಅದರಲ್ಲಿ ಕೂಡ 2 ಭಾಗ ಮಾಡಬಹುದು. ವಾರಕ್ಕೆ ಒಂದೇ ಸಲ ಕೊಡೋ ಬದಲಿಗೆ 2 ಸಲ ಕೊಡಬೇಕು. ಅಂದ್ರೆ ನಾವು 6 ಕೆಜಿ 19 19 ಹೇಳಿದಿವಲ್ಲ ಒಂದ್ ವಾರಕ್ಕೆ, ಅದನ್ನ 3 ಕೆಜಿ 3 ಕೆಜಿ 3 ಅಥವಾ 4 ದಿನ ಅಂತರದಲ್ಲಿ ಕೊಡಬೇಕು. 2 ಸಲ ಕೊಟ್ಟರೆ ಇನ್ನು ಒಳ್ಳೇದು. ವಾರದಲ್ಲಿ 2 ಸರಿ ಕೊಟ್ಟರೆ ಇನ್ನು ಒಳ್ಳೇದು. ಇನ್ನು ನಾಟಿ ಮಾಡಿದ 21 ದಿನಗಳ ನಂತರ ನಾವು ರಸಾವರಿಯನ್ನು ಪ್ರಾರಂಭ ಮಾಡ್ತೀವಿ. ಪ್ರಾರಂಭ ಮಾಡ್ತೀವಿ ಅಂದ್ರೆ 4 ತಿಂಗಳ ಬೆಳೆ ಇದೆ ಇದು. ಒಟ್ಟು ಈ ಒಂದು ಬೆಳೆಯೊಳಗೆ 20 ಸಲ ನಾವು ಗೊಬ್ಬರವನ್ನ ಕೊಟ್ಟಂಗಾಗತ್ತೆ ಈ ರಸಾವರಿ ಮುಖಾಂತರವಾಗಿ. ಅದಕ್ಕಾಗಿ ನಾವು ರಸಾವರಿ ಪದ್ಧತಿಯಲ್ಲಿ ನಾವು ಪೋಷಕಾಂಶಗಳನ್ನು ಒದಗಿಸಿರೋದ್ರಿಂದ ಗಿಡಗಳಿಗೆ ಯಾವ ಸ್ಟೇಜ್ನಲ್ಲಿ ಯಾವ ಹಂತದಲ್ಲಿ ಬೇಕೋ ಆ ಹಂತದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಎರಡನೇದ್ದು ಅಂತಂದ್ರೆ ನೀರಿನ ಉಳಿತಾಯ ಆಗ್ತದೆ, ಗೊಬ್ಬರದ ಉಳಿತಾಯ ಕೂಡ ಶೇಕಡ 80% ಕೊಟ್ಟರೆ ಸಾಕು. ಅಂದ್ರೆ 20% ನಾವು ಉಳಿತಾಯ ಮಾಡಬಹುದು. ಇದು ಒಂದು ರೀತಿಯಿಂದ ನಾವು ರಸಾವರಿ ಪದ್ಧತಿಯನ್ನು ಅಳವಡಿಸಿಕೊಡ್ಬೇಕು. ಇದಲ್ದೇನೆ ಇನ್ನು ಎಲೆಗಳ ಮೇಲೆ ಸಿಂಪರಣೆ ಮಾಡಬೇಕು, ಅದನ್ನು ಕೂಡ ಮಾಡಬಹುದು. ಈ ಎಲ್ಲಾ ಪೋಷಕಾಂಶಗಳನ್ನು ಹೊಂದಿರತಕ್ಕಂತಹ ಒಂದಿಷ್ಟು ಏನು ನಮ್ಮ ಮಾರ್ಕೆಟ್ ನಲ್ಲಿ ಸಿಗ್ತಕ್ಕಂತಹ ರಾಸಾಯನಿಕ ಗೊಬ್ಬರಗಳನ್ನ ಪ್ರತಿ ಲೀಟರ್ ನೀರಿಗೆ 5 ಗ್ರಾಂನಂತೆ 30 ದಿನಗಳ ಅಂತರದಲ್ಲಿ, ಅಂದ್ರೆ 1 ತಿಂಗಳ ಅಂತರದಲ್ಲಿ ಒಂದು 3 ಸರಿ ನಾವು ಎಲೆಗಳ ಮೇಲೆ ಸಿಂಪರಣೆ ಮಾಡಬಹುದು. ಇದರಿಂದ ಹೆಚ್ಚಿನ ಇಳುವರಿ ಮತ್ತೆ ಉತ್ಕೃಷ್ಟ ಗುಣಮಟ್ಟದ ಒಂದು ಹೂವನ್ನು ಪಡೆಯಲಿಕ್ಕೆ ಸಾಧ್ಯ. ಇನ್ನು ಮುಖ್ಯವಾಗಿ ನಾವು ನೀರಾವರಿ ಆಶ್ರಯದಲ್ಲಿ ಬೆಳೆಯುವಾಗ ಈ ನೀರನ್ನು ಹೇಗೆ ಕೊಡಬೇಕಾಗತ್ತೆ ಅಂತೀರಿ? ಇದು ಚೆಂಡುವನ್ನು ನಾವು ನೀರಾವರಿ ಆಶ್ರಯದಲ್ಲೇ ಬೆಳಿಬೇಕಾಗ್ತದೆ, ಒಣಬೇಸದಲ್ಲಿ ಬರುವುದಿಲ್ಲ. ಮಣ್ಣು ಮತ್ತು ಹವಾಗುಣಕ್ಕೆ ಅನುಗುಣವಾಗಿ ಪ್ರತಿ 4 ರಿಂದ 6 ದಿನಕ್ಕೊಮ್ಮೆ ನಾವು ನೀರನ್ನು ಹಾಯಿಸಬೇಕು. ಹನಿ ನೀರಾವರಿ ಪದ್ಧತಿಯಲ್ಲಿ ನಾವು ನೀರು ಕೊಡೋದಾದ್ರೆ ಪ್ರತಿ ಚದರ ಮೀಟರ್ಗೆ 8 ಲೀಟರ್ ನೀರನ್ನು ಮೊದಲು 1 ತಿಂಗಳು ಕೊಡಬೇಕು. ನಂತರ ಪ್ರತಿ ಚದರ ಮೀಟರ್ಗೆ 12 ಲೀಟರ್ ನೀರು, ಅಂದ್ರೆ ಸ್ವಲ್ಪ ಗಿಡದ ಬೆಳವಣಿಗೆ ಜಾಸ್ತಿ ಆಗಿರ್ತದೆ, ಸ್ವಲ್ಪ ನೀರಿನ ಜಾಸ್ತಿ ಅವಶ್ಯಕತೆ ಇರ್ತದೆ, ಅದನ್ನು ನಾವು ಕೊಡಬೇಕಾಗ್ತದೆ, ಶಿಫಾರಸು ಮಾಡಲಾಗಿದೆ. ಅಂದ್ರೆ 30 ನಿಮಿಷ ಮೊದಲು 1 ತಿಂಗಳ ಪ್ರತಿದಿನ ಕೊಡಬೇಕಾಗ್ತದೆ, ಅಂದ್ರೆ ದಿವಸಕ್ಕೆ 1/2 ಗಂಟೆ ನೀರನ್ನ ಕೊಡಬೇಕಾಗ್ತದೆ. ಇನ್ನು ನಂತರ ಅಂದ್ರೆ ಬೆಳವಣಿಗೆ ಹಂತದ ಜಾಸ್ತಿ ಆದಾಗ 1 ತಿಂಗಳ ನಂತರ ಪ್ರತಿ ದಿವಸ ನಾವು 45 ನಿಮಿಷ ಡ್ರಿಪ್ ಅನ್ನು ಆನ್ ಮಾಡಿದ್ರೆ ಸಾಕಾಗುತ್ತೆ. ಇದಲ್ಲದೆ ಇನ್ನೇನೇನು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ? ಅದನ್ನ ಹೇಳ್ತೀನಿ. ನಾಟಿ ಮಾಡಿದ 30 ಅಥವಾ 40 ದಿನಗಳ ನಂತರ ನಾವು ತುದಿಯನ್ನ ಚೂಟಬೇಕು. ಗಿಡದ ತುದಿಯನ್ನ ಬಹಳಷ್ಟು ಜನ ರೈತರು ಇದನ್ನ ಮಾಡ್ತಾ ಇಲ್ಲ. ಇದು ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ತುದಿಯನ್ನ ಚೂಟದಾಗ ಆಮೇಲಿರ್ತಕ್ಕಂಥ ಆಕ್ಸಿಜನ್ಸ್ ಅಂತ ಏನ್ ಹೇಳ್ತೀವಲ್ಲ ಅವು ಕೆಳಗಡೆ ಬಂದು ಕೆಳಗಡೆ ಬೇರುಗಳು ಗಟ್ಟಿ ಆಗೋದಲ್ಲದೆ ರೆಂಬೆಗಳು ಒಡಿತವೆ, ಜಾಸ್ತಿ ಕೊನೆಗಳೆಲ್ಲ ಕೊನೆಗಳ ಬರ್ತವೆ, ಹೂ ಇಳುವರಿ 30% ತನಕ ಜಾಸ್ತಿ ಆದಂತಹ ಉದಾಹರಣೆಗಳಿದಾವೆ. ಅಂದ್ರೆ ಹೆಚ್ಚು ಹೂಗಳು ಬರೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ನಾವು ಈ ತುದಿಯನ್ನ ಚೂಟಬೇಕು. ಇದಲ್ದೇನೆ ಈ ಬೂದಿನಲ್ಲಿ ನಾವು ನಾಟಿ ಮಾಡಿದ್ರೆ ನಾಟಿ ಮಾಡಿದ 1 ತಿಂಗಳ ನಂತರ 15 ದಿನಗಳ ಅಂತರದಲ್ಲಿ 2-3 ಬಾರಿ ಕಳೆಯನ್ನು ಕೀಳಬೇಕು, ವೀಡಿಂಗ್ ಅಂತ ಹೇಳ್ತೀವಿ. ಕಳೆ ಕಿತ್ತು ನಾವು ಮಣ್ಣನ್ನು ಏರಿಸಬೇಕು, ಬೂದು ಏರಿಸೋದು ಅಂತ ಹೇಳ್ತೀವಿ, ಬುಡಕ್ಕೆ ಮಣ್ಣನ್ನು ಏರ್ ಹಾಕ್ಬೇಕಾಗುತ್ತೆ. ಹಾ, ಇದರಿಂದ ಸದೃಢವಾದಂತಹ ಗಿಡಗಳನ್ನ ನಾವು ಕಾಣಬಹುದು. ಇದಲ್ಲದೆ ಇನ್ನೇನು ಕ್ರಮ ಕೈಗೊಳ್ಳಬಹುದು? ಹಾ, ಇದಲ್ದೇನೆ ಇತ್ತೀಚೆಗೆ ನಮ್ಮ ಪ್ರಚೋದಕಗಳಂತ ಹೇಳ್ತೀವಲ್ಲ, ಗ್ರೋತ್ ರೆಗ್ಯುಲೇಟರ್ಸ್, ಅವುಗಳ ಬಳಕೆ ಕೂಡ ಕೆಲವೊಂದು ರೈತರು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಇದರಲ್ಲಿ 2 ರೀತಿ, ಒಂದು ಸಸ್ಯ ಚೋದಕಗಳು ಅಂದ್ರೆ ಸಸ್ಯದ ಬೆಳವಣಿಗೆಯನ್ನು ಜಾಸ್ತಿ ಮಾಡ್ತಕ್ಕಂಥದ್ದು, ಸ್ವಲ್ಪ ಕಡಿಮೆ ಮಾಡ್ತಕ್ಕಂಥದ್ದು, ಈ ತರದ್ದು ಎರಡನ್ನು ಉಪಯೋಗಿಸಬಹುದು. ಇನ್ನು ಸೈಕೋಸಿಲ್ ಅಂತ ಬರ್ತದೆ, ಅದನ್ನ 3000 PPM ಅಂದ್ರೆ 3000 PPM ಅಂತ ಹೇಳ್ತೀವಿ, ಅಂದ್ರೆ 3 ml ಇದು ಲಿಕ್ವಿಡ್ ಬರೋದ್ರಿಂದ 3 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಇದನ್ನ ಬಳಸೋದ್ರಿಂದ ಹೆಚ್ಚಿನ ಅವಧಿಯವರೆಗೆ ಹೂ ಪಡೆಯಬಹುದು, ಅಂದ್ರೆ ಫ್ಲವರಿಂಗ್ ಪೀರಿಯಡ್ ಎಕ್ಸ್ಟೆಂಡ್ ಆಗ್ತದೆ. ಇದಲ್ದೇನೆ ಜಿಬ್ರಲಿಕ್ ಆಸಿಡ್ ಬಹಳಷ್ಟು ಜನಕ್ಕೆ ಗೊತ್ತಿರ್ತದೆ, ಈಗಾಗಲೇ ದ್ರಾಕ್ಷಿನಲ್ಲಿ ಅಲ್ಲಿ ಇಲ್ಲಿ ಉಪಯೋಗಿಸ್ತಾರೆ, ಅದನ್ನ 100 PPM ಅಂತ ಹೇಳ್ತೀವಿ ನಾವು. 100 PPM ಅಂದ್ರೆ 1 gram 10 liter ನೀರಿಗೆ ಬೆರೆಸ್ಕೊಂಡು ಇದನ್ನ ಸಿಂಪರಣೆ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ಹೂಗಳು ಅರ್ಲಿ ಬರ್ತವೆ, ಬೇಗ ಬರ್ತದೆ, ಮತ್ತೆ ನಾವು ಇಳುವರಿ ಕೂಡ ಜಾಸ್ತಿ ಪಡಿಬಹುದು. ಇದನ್ನ 10 ದಿನಗಳ ಅಂತರದೊಳಗೆ ನಾವು 2-3 ಸಾರಿ ನಾವು ಸಸ್ಯ ಪ್ರಚೋದಕಗಳನ್ನ ಸ್ಪ್ರೇ ಮಾಡಬೇಕಾಗ್ತದೆ. ಅಂದ್ರೆ ಎಷ್ಟು ದಿನಗಳ ನಂತರ ಪ್ರಾರಂಭ ಮಾಡಬಹುದು ಅಂತ? ಅಂದ್ರೆ ಗಿಡದ 1 ತಿಂಗಳ ನಂತರ ಪ್ರಾರಂಭ ಮಾಡಿ 2-3 ಸಾರಿ ನಾವು ಕೊಡಬಹುದು. ರೈತ ಬಾಂಧವರೇ, ತಮಗೆ ಈ ಚೆಂಡು ಹೂವಿನ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಬಾಲಾಜಿ ಕುಲಕರ್ಣಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9449384950. ದೂರವಾಣಿ ಸಂಖ್ಯೆನ ಮತ್ತೊಮ್ಮೆ ಕೇಳಿ: 9449384950. ತುಂಬ ಸಂತೋಷ ಡಾಕ್ಟರ್ ಬಾಲಾಜಿ ಕುಲಕರ್ಣಿ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಚೆಂಡು ಹೂವಿನ ಒಂದು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೆಳಗರೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಚೆಂಡು ಹೂವಿನ ಬೇಸಾಯ ಕುರಿತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಬಾಲಾಜಿ ಎಸ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಹಾಗೂ ನಾಳೆ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ವಿವರಣೆ. 6:30 ಅವಲೋಕನ, 6:51 ದೇಶಭಕ್ತಿ ಗೀತೆ, 7:02 ಜಾಲಿ ರೈಡ್ ಎಫ್ಎಂ ರೈನ್ಬೋ ಸಹ ಪ್ರಸಾರದಲ್ಲಿ, 7:45 ಚಿತ್ರಗೀತೆಗಳು, 9:05 ಕ್ರೀಡಾಲೋಕ ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮ, ಐಪಿಎಲ್ 2022 ಪಂದ್ಯಾವಳಿ ಸಮೀಕ್ಷೆ, ಖೇಲೋ